ಕೃಷಿರಂಗದಲ್ಲಿ ಇನ್ನು ಮುಂದೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಡಿಕೆ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಕೇಳಿಗರೆ, ನಮ್ಮ ಜೀವನದಲ್ಲಿ ಅನೇಕ ಕೆಲಸ ಕಾರ್ಯಗಳಿಗೆ ಅತ್ಯಲ್ಪ ಖರ್ಚಿನಿಂದ ಆನಂದದಾಯಕವಾಗಿ ಜೀವನ ಮಾಡಬಹುದು. ನಮ್ಮ ದಿನನಿತ್ಯದ ಆಹಾರದ ಸೇವನೆಗೆ ನಾವು ಗರಿಷ್ಠವಾಗಿ ನಮ್ಮಲ್ಲೇ ಬೆಳೆದುಕೊಂಡ್ರೆ ಎಷ್ಟೊಂದು ಹಣದ ಉಳಿತಾಯ, ಹಾಗೆ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳಾಗ್ತವೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು. ನೋಡಿ, ಇವತ್ತು ಹಳ್ಳಿಗಳಲ್ಲೂ ಮಧುಮೇಹ, ರಕ್ತದೊತ್ತಡ, ಮಂಡಿ ನೋವು, ಸೊಂಟದ ನೋವು, ಈ ಥರದ ಸಮಸ್ಯೆಗಳಲ್ದಲ್ಲೇ ಕೊಲೆಸ್ಟ್ರಾಲು, ಸ್ಥೂಲಕಾಯ, ಹೀಗೆ ಹೇಳ್ತಾ ಹೋದರೆ ಇನ್ನೂ ಭೀಕರವಾದ ಸಮಸ್ಯೆಗಳನ್ನು ಕಾಣಲಾಗ್ತಾ ಇದೆ. ಎಷ್ಟೋ ಜನಗಳಿಗೆ ಬಗೆಹರಿಯದ ಆರೋಗ್ಯದ ತೊಂದರೆಗಳು ಕಾಡ್ತದವೆ. ಇದಕ್ಕೆ ಕಾರಣ ಏನು ಅಂತ ಹುಡುಕಂತ ಹೋದರೆ, ಒಂದು, ನಮಗೆ ಬೇಕಾದ್ದನ್ನು ನಮ್ಮಲ್ಲಿ ಬೆಳ್ಕೊಳ್ತಾ ಇಲ್ಲ, ಅನೇಕ ಪದಾರ್ಥಗಳನ್ನು ಹೊರಗಡೆಯಿಂದ ತರ್ತಿದ್ದೀವಿ, ಶ್ರಮದ ಕೆಲಸಗಳು ಕಡಿಮೆ ಆದವು, ಸೇವನೆ ಮಾಡೋದು ಹೆಚ್ಚಾಯಿತು, ಆಲೋಚನೆಗಳು ಬದಲಾವಣೆ ಆದವು, ಆಸೆಗಳು ಹೆಚ್ಚಾದವು, ಪರಿಸರ ಪ್ರಿಯ ತತ್ವಗಳು ತಗ್ಗಿದವು, ರಾಸಾಯನಿಕ ಗೊಬ್ಬರಗಳು, ವಿಷಗಳು, ಕಳೆನಾಶಕಗಳು ಇವೆಲ್ಲ ನಮ್ಮ ಹಳ್ಳಿಗೂ ಬಂದವು, ಇವುಗಳ ಬಳಕೆಯು ಅಧಿಕಗೊಂಡಿತು. ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆಯಿಂದ ನಾನಾ ರೀತಿಯ ಸಮಸ್ಯೆಗಳು ಒಂದು ರೀತಿಯಲ್ಲಿ ಅಧಿಕಗೊಂಡವು. ದನಕರುಗಳ ಸಾಕಾಣಿಕೆ ಕಮ್ಮಿಯಾಯಿತು, ಮಣ್ಣಿನ ಫಲವತ್ತತೆಗೆ ಹೊಡೆತ ಕೊಟ್ಟಿದೆ, ಬೆಳೆಗಳ ಇಳುವರಿ ಮೇಲೂ ಪ್ರಭಾವ ಆದ್ಯ ಆಗ್ತದೆ. ಹಳ್ಳಿಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಹಿರಿಯರಿಗಿಂತ ಬಹುಬೇಗ ಕಾಯಿಲೆಗಳು ಕಾಡ್ತದವೆ, ಕಣ್ಣಿನ ಸಮಸ್ಯೆ, ಚರ್ಮದ ಕಾಯಿಲೆಗಳು ಹೀಗೆ. ಆದ್ದರಿಂದ ಕಾಲ ಮಿಂಚು ಹೋಯಿತು ಅಂತ ಅನ್ನೋದಕ್ಕಿಂತ ನಾವು ಈ ಸಮಸ್ಯೆಗಳನ್ನು ನೋಡ್ತಾ ನೋಡ್ತಾ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನೋಡಿ, ನಿಮ್ಮ ಜಮೀನುಗಳಲ್ಲಿ ಏನೆಲ್ಲ ಸೊಪ್ಪುಗಳು ಬೆಳೀತವೆ, ಕಳೆಗಳು ಬೆಳೀತವೆ, ತರಕಾರಿಗಳನ್ನು ಹಾಕ್ಕೊಳ್ಬೋದು, ಹಣ್ಣು ಹಂಪಲುಗಳು, ದವಸ ಧಾನ್ಯಗಳನ್ನು ಧಾರಾಳವಾಗಿ ಬೆಳ್ಕೊಳ್ಬಹುದು. ಇವನ್ನೆಲ್ಲ ನೀವು ಪರಿಸರ ಪ್ರಿಯ ತತ್ವದಲ್ಲಿ ಬೆಳೆಸಿ ಬಳಸ್ಕೊಂಡ್ರೆ ಆರೋಗ್ಯದ ಮೇಲೆ ಖಂಡಿತವಾಗಿಯೂ ಅನುಕೂಲಗಳು ಆದೇ ಆಗ್ತವೆ. ಹತ್ತಾರು ಬಗೆಯ ಸೊಪ್ಪುಗಳು